ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಅಡಿಕೆ ಆಧಾರಿತ ವೈಜ್ಞಾನಿಕ ಬೇಸಾಯ, ಈ ಕುರಿತು ಡಾಕ್ಟರ್ ನಾರಾಯಣಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಲಕ್ಷ್ಮಣ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳುವಿರಿ. ಮೊದಲಿಗೆ ಜಾಹೀರಾತು. ಮುಕ್ತ ರಾಷನ್ ಸುನಿಶ್ಚಿತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ್. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಅಡಿಕೆ ಆಧಾರಿತ ವೈಜ್ಞಾನಿಕ ಬೆಳೆ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿಗಳು ಮತ್ತು ಕೃಷಿ ವಿಸ್ತರಣಾ ತಜ್ಞರು ಆದ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಅಡಿಕೆ ಬೆಳೆಯಲ್ಲಿ ಪ್ರಸ್ತುತ ಯಾವ ಥರ ಒಂದು ಸ್ಥಿತಿಗತಿ ಇದೆ, ಯಾವ್ಯಾವ ಒಂದು ತಳಿಯ ಆವಿಷ್ಕಾರವಾಗಿದೆ, ಬೇಸಾಯ ತೊಡಕುಗಳು ಯಾವುದು, ರೈತರು ಯಾವ ಥರ ಗಮನ ಹರಿಸ್ತಾ ಇದ್ದಾರೆ ಇವತ್ತು, ಹೀಗೆ ಒಂದೊಂದಾಗಿ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೇ. ನಮಸ್ಕಾರ ತಿಮ್ಮಪ್ಪ ಬಿಟ್ರೆ. ಇವತ್ತು ನಮ್ಮ ರೈತರಿಗೆ ಅಡಿಕೆ ಬೆಳೆಯ ಆಧಾರಿತ ಒಂದು ವೈಜ್ಞಾನಿಕ ಕೃಷಿ ಪದ್ಧತಿ ಬಗ್ಗೆ ಮಾಹಿತಿ ಮಾಡಿಕೊಡಿ. ಸಂತೋಷ. ತಾವು ಹೇಳಿದ್ರೆ ಮೊದಲೇ ಅಡಿಕೆಯ ಒಂದು ಸ್ಥಿತಿಗತಿ ಬಗ್ಗೆ ನಾವು ಈಗಾಗಲೇ ನಾವು ಅವಲೋಕನ ಮಾಡಿರುವಂತೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಯಾವ ಜಿಲ್ಲೆಗಳಿಗೆ ಶಿಫಾರಸು ಮಾಡಿಲ್ವೋ ಅಡಿಕೆ, ಅಂತಹ ಜಿಲ್ಲೆಗಳಿಗೂ ಕೂಡ ಇವತ್ತಿನ ದಿವಸ ಅಡಿಕೆ ಪಸರಿಸ್ತಾ ಇದೆ. ವರ್ಷದಿಂದ ವರ್ಷಕ್ಕೆ, ಅದರಲ್ಲೂ ಒಂದು 6-8 ವರ್ಷಗಳಿಂದ ಈಚೆಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಅಡಿಕೆ ಹೋಗಿದೆ. ಇದು ಬಾಯಿಂದ ಬಾಯಿಗೆ, ರೈತನಿಂದ ರೈತನಿಗೆ, ಮತ್ತು ನಮ್ಮ ಒಂದು ಪರಿಸ್ಥಿತಿಯನ್ನು ಮಾರುಕಟ್ಟೆ ಇತರ ಎಲ್ಲ ಪರಿಸ್ಥಿತಿಯ ಆಧಾರದ ಮೇಲೆ ನಮಗೆ ಹಲವು ಬೆಳೆಗಳು ಕೈಕೊಟ್ಟಿರುವಂಥ ಸಂದರ್ಭದಲ್ಲಿ ಅಡಿಕೆಗೆ ಹೆಚ್ಚು ಭವಿಷ್ಯ ಇರಬಹುದೇನೋ ಅಂತಕ್ಕಂಥ ಒಂದು ಭಾವನೆಯಿಂದ ಯಾರು ಬೆಳೀಬಾರದು ಅಂತಹ ಜಾಗಗಳಲ್ಲೆಲ್ಲ ಬೆಳೀತಾ ಇದ್ದಾರೆ. ಅಂದ್ರೆ ಮೊದಲು ಕರಾವಳಿ, ಅತಿ ಹೆಚ್ಚು ನೀರಾವರಿ ಇರತಕ್ಕಂಥ ಪ್ರದೇಶಗಳು, ಈಗ ತುಮಕೂರು, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಅಂದ್ರೆ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡದಕ್ಕೆ ಸೀಮಿತ ಆಗಿತ್ತು. ಇವತ್ತಿನ ದಿವಸ ಪರಂಪರಾಗತವಾಗಿ ಬೆಳೀತಿರುವಂತಹ ಪ್ರದೇಶಗಳು ಅಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇತ್ತು. ಗ್ಯಾರಂಟಿ ಹೆಚ್ಚು ಮಳೆಯನ್ನ ಬಯಸ್ತಕ್ಕಂತಹ ಬೆಳೆ ಇದು ಅಡಿಕೆ, ಅಡಿಕೆ ಉಪ ಬೆಳೆಗಳು. ಹೀಗಾಗಿ ಕರಾವಳಿಯ ಒಂದು ಪರಿಸ್ಥಿತಿ ಬೇರೆ. ಹೌದು, ಅದು ಬಯಲು ಸೀಮೆಗೆ ಬಂದ ನಿರಂತರ ಮಳೆಗೆ ಹೊಂದ್ಕೊಳ್ಳುವಂತ ಒಂದು ಬೆಳೆ ಬೆಳೆ, ಅದಕ್ಕಾಗಿ ಅದು ಆ ಪ್ರದೇಶಕ್ಕೆ ಉತ್ತಮ ಆಗಿತ್ತು. ಹೇಳದಾಗೆ ಅನಾದಿ ಕಾಲದಿಂದ ಬೆಳೀತಾ ಇದ್ದಾರೆ, ಬೆಳೀತಾ ಬಂದ್ರು ಲಾಭವನ್ನು ಗಳಿಸ್ತಾ ಇದ್ದಾರೆ. ಅದಲ್ಲದೆ ಈಗ ಬಳ್ಳಾರಿಯಂತಹ ಪ್ರದೇಶಕ್ಕೆ, ಚಿತ್ರದುರ್ಗದಂತಹ ಪ್ರದೇಶಕ್ಕೆ ಅಷ್ಟೇ ಅಲ್ಲ, ಬಿಜಾಪುರದಂತಹ ಪ್ರದೇಶಕ್ಕೂ ಕೂಡ ಇವತ್ತಿನ ದಿವಸ ಅಡಿಕೆ ಪಸರಿಸ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಎಕರೆಗಳಾಗುವಷ್ಟು ಇದು ಬೆಳೆ ಆಕ್ರಮಿಸಿಕೊಳ್ತಾ ಇದೆ. ನೀವು ನೋಡಿ, ಈಗ ಚಿತ್ರದುರ್ಗ ಅಥವಾ ಬಳ್ಳಾರಿ ಯಾವುದೋ ಒಂದು ಭಾಗಕ್ಕೆ ಹೋದಾಗ ಪಕ್ಕದಲ್ಲಿ ಹತ್ತಿಯೋ ಅಥವಾ ನೆಲಗಡಲೆನೋ ಅಥವಾ ಜೋಳನೋ ಇರುತ್ತೆ, ತೊಗರಿ ಇರುತ್ತೆ. ಪಕ್ಕದಲ್ಲಿ 1-2 ಎಕರೆ ಅಲ್ಲೇ ನೀರಾವರಿ ಮಾಡಿಕೊಂಡು ಅಡಿಕೆಯನ್ನು ಕೂಡ ಬೆಳೀತಾ ಇರ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಅದು ಹಬ್ಬತಾ ಇದೆ ಅಂತಂದ್ರೆ, ಅದನ್ನ ಯಾಕೆ ಅಂತಂದ್ರೆ ಇದು ಯಾರ್ದು ತಪ್ಪಲ್ಲ, ಕೃಷಿಯ ಒಂದು ವಲಯ ಅಸಂಘಟಿತ ಆಗಿರೋದ್ರಿಂದ ಕೃಷಿಯನ್ನು ಉದ್ದಿಮೆಯನ್ನಾಗಿ ನಾವು ಬೇರೆ ದೇಶಗಳಂತೆ ನಾವು ಮಾಡದೇ ಇರೋದ್ರಿಂದ ಭಾರತದಲ್ಲಿ ಇವೆಲ್ಲ ತೊಡಕುಗಳು ಖಂಡಿತ ಬಂದೇ ಬರ್ತವೆ. ನಮ್ಮ ಮಾರುಕಟ್ಟೆಯ ಮೇಲೆ ಹಿಡಿತ ಇಲ್ಲ, ಬೆಳೆಗಳ ಮೇಲೆ ನಮಗೆ ಹಿಡಿತ ಇಲ್ಲ, ಯಾವ ನೀತಿ ನಿಯಮಗಳು ಕೂಡ ಸರಿಯಾಗಿ ರೈತ ಬಂಧುಗಳಿಗೆ ಅಂದರೆ ಇಂಥ ಬೆಳೆಯನ್ನು ಉತ್ತೇಜಿಸುವಂತಹ ಅವನ ಉತ್ಪನ್ನವನ್ನು ಉತ್ತೇಜಿಸುವಂತಹ ಸಹಕಾರಿ ಮಾರ್ಗಗಳು ಏನಾದರೂ ಇದ್ದಿದ್ರೆ, ಸರ್ಕಾರದಿಂದ ಆಗಿರ್ಬೋದು ಅಥವಾ ನೀತಿ ನಿಯಮಗಳು ಏನಾದರೂ ಇದ್ದಿದ್ರೆ ರೈತ ಸಂತೋಷ ಪಡ್ತಾ ಇದ್ದ, ಆಯಾ ಪ್ರದೇಶಕ್ಕೆ ಅನುಗುಣವಾದಂಥ ಬೆಳೆಗಳನ್ನು ಬೆಳೀತಾ ಇದ್ದ, ಅವುಗಳಿಗೆ ಏನೆಲ್ಲ ವೈಜ್ಞಾನಿಕ ಕ್ರಮಗಳಿದೆ, ವೈಜ್ಞಾನಿಕ ಸಂಶೋಧನೆಗಳನ್ನು ಅಳವಡಿಸ್ಕೊಳ್ತಾ ಇದ್ದ. ಆದರೆ ಇವತ್ತಿನ ದಿವಸ ಆ ರೀತಿ ಆಗ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಅಡಿಕೆ ಬೆಳೆ ವಿಸ್ತಾರ ಜಾಸ್ತಿ ಆಗ್ತಾ ಇದೆ. ಮಾರುಕಟ್ಟೆ ಏನಾಗ್ತದೋ ಅದೇ ನಾನು ಅದನ್ನು ಗಮನಕ್ಕೆ ಅರಿಸೋದಿಲ್ಲ. ಆದರೆ ಇವತ್ತು ನನಗೆ ಅದು ಒಂದು ಸುಲಭವಾದಂಥ ಬೆಳೆ. ಈ ಕಾರಣದಿಂದಾಗಿ ಹತ್ತು ಹಲವಾರು ತಳಿಗಳನ್ನು ದೇಶದ ನಾನಾ ಭಾಗಗಳಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಕೃಷಿ ವಿಶ್ವವಿದ್ಯಾನಿಲಯಗಳು ವಿನೂತನವಾದಂಥ ಅಡಿಕೆಯ ತಳಿಗಳನ್ನು ಆಯಾ ಪ್ರದೇಶಗಳಿಗೆ, ಉದಾಹರಣೆಗೆ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಯಾವುದು, ಕೇರಳ ಮಟ್ಟಕ್ಕೆ ಯಾವುದು, ಅರೆಮಲೆನಾಡು ಪ್ರದೇಶಕ್ಕೆ ಯಾವ ತಳಿ ಸೂಕ್ತ, ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಯಾವುದು ಸೂಕ್ತ ಇತ್ಯಾದಿಗಳು ಇದ್ದರೂ ಕೂಡ ಇವತ್ತಿನ ದಿವಸ ತಳಿಗಳನ್ನೂ ಕೂಡ ಗಮನ ಹರಿಸದೆ ಯಾವ ಉದ್ದೇಶಕ್ಕಾಗಿ ನಾವು ಅಡಿಕೆಯನ್ನು ಬೆಳೀಬೇಕು. ನೀವು ಗಮನಿಸಿದ್ದೀರಿ, ಈಗ ತುಮಕೂರಿನ ಭಾಗದಲ್ಲಿ ಅಥವಾ ಚಿಕ್ಕಮಗಳೂರಿನ ಭಾಗದಲ್ಲಿ, ಶಿವಮೊಗ್ಗದ ಒಂದು ಭಾಗದಲ್ಲಿ ನಾವು ಯಾವುದಕ್ಕಾಗಿ ಬಳಸ್ತೀವಿ, ಕಲರ್ ಕೊಡೋದಕ್ಕಾಗಿ. ಕರಾವಳಿ ಭಾಗದಲ್ಲಿ ಗೋಟಡಿಕೆ, ಅದನ್ನು ನಾವು ಚಾಲಿ ಅಡಿಕೆ ಅಂತ ಕರಿತೇವೆ, ಒಣಗಿಸಿಬಿಟ್ಟು ಅದನ್ನು ತಿಳಿಸಿ ನಾವು ಇತರ ಉತ್ತರ ಭಾರತಕ್ಕೆ ನಾವು ಕಳಿಸ್ಕೊಡ್ತಕ್ಕಂಥ ವಿಧಾನ. ಯಾವ ಉದ್ದೇಶಕ್ಕೆ ಯಾವ ತಳಿಗಳು ಸೂಕ್ತ ಅಂತಕ್ಕಂತಹದನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ರೈತರು ಇವತ್ತಿನ ದಿವಸ ಅಡಿಕೆಯನ್ನು ವಿಸ್ತರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಯಾವುದಾದ್ರೂ ಒಂದು ಅತ್ಯುತ್ತಮವಾದಂಥ ಮಾರ್ಗಗಳನ್ನು ರೈತರಿಗೆ ನಾವು ತಿಳಿಸೋದಾದರೆ ಸರ್ಕಾರದ ಇಲಾಖೆಗಳು, ವಿಶ್ವವಿದ್ಯಾನಿಲಯ ಅಥವಾ ಸಂಶೋಧನಾಲಯಗಳು ರೈತರನ್ನು ಇನ್ನೂ ಜಾಗೃತಗೊಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳು ಇವೆ. ಅಂದಾಗೆ ಈಗ ನಮ್ಮ ರೈತರಿಗೆ ಈ ಅಡಿಕೆ ಬೇಸಾಯದಲ್ಲಿ ತೊಡಕುಗಳಿದ್ದಾವೆ ಅಂತಾಯ್ತು. ಹೌದು, ಪ್ರಸ್ತುತ ನಾವು ಈ ಒಂದು ತೊಡಕುಗಳ ಬಗ್ಗೆ ಗಮನ ಹರಿಸಬೇಕಂದ್ರೆ ನಾವೇನು ಮಾಡಬೇಕು? ಈ ತೊಡಕುಗಳಲ್ಲಿ ನಾನು ಮೊದಲೇ ಹೇಳಿದೆ, ಕೃಷಿ ಅಥವಾ ಒಂದು ತೋಟಗಾರಿಕೆ ಸಂಘಟಿತ ವಲಯ ಅಲ್ಲ. ಅಂದರೆ ನಮಗೆ, ನಾನು ಮೊದಲು ಹೇಳಿದೆ, ನೀತಿ ನಿಯಮಗಳು ಇಂಥ ಪ್ರದೇಶಕ್ಕೆ ಇಂಥದೇ ಬೆಳೆಯನ್ನು ಬೆಳೀರಿ ಅಂತ ಹೇಳಬೇಕಾದ್ರೆ ಸರ್ಕಾರ ಅದಕ್ಕಾಗಿ ಮಾರುಕಟ್ಟೆಯನ್ನು ರೂಪಿಸಬೇಕಾಗ್ತದೆ, ಅದು ಮಾಡಲಿಕ್ಕಾಗಿಲ್ಲ. ಈ ಕಾರಣದಿಂದಾಗಿ ಎಲ್ಲ ಬೆಳೆಗಳು ಯಾರು ಯಾವುದನ್ನು ಬೇಕಾದರೂ ಬೆಳೆಯಬಹುದು ಇವತ್ತಿನ ದಿವಸ. ಅಂದರೆ ಎಲ್ಲ ಈಗ ಸರ್ಕಾರ ಪ್ರತಿಯೊಂದು ಬೆಳೆ ಬೆಳೆಯುವಂಥ ರೈತರಿಗೂ ಮಹತ್ವ ಕೊಡಬೇಕು. ಕೃಷಿ ವಲಯ ಅದೇ, ಅಂದರೆ ಈಗ ಯಾರೋ ಒಬ್ಬರು ಭತ್ತ ಬೆಳೀತಾ ಇದ್ದಾರೆ, ಬರೀ ಭತ್ತ ಬೆಳೀತಾ ಇದ್ದಾರೆ, ಅವರಿಗೆ ಏನಿಸ್ತದೆ, ಅಡಿಕೆ ಬೆಳೆಯೋರಿಗೆ ಕಡಿಮೆ ಪ್ರದೇಶದಲ್ಲಿ ಬೆಳೀತಾರೆ, ಹೆಚ್ಚು ಲಾಭ ಪಡ್ಕೋತಾ ಇದ್ದಾರೆ, ನಾ ಭತ್ತ ಬೆಳೀತಾ ಇದ್ದೀನಿ ನಂಗೆ ಜಾಸ್ತಿ ಲಾಭ ಸಿಗ್ತಾ ಇಲ್ಲ, ಈ ತರ ಅವರಿಗೆ ಏನೋ ತಾರತಮ್ಯ ಆಗ್ತಾ ಇದೆಯಲ್ಲ. ಖಂಡಿತ ಅವುಗಳಿಗೆ ಬದಲಾವಣೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಖಂಡಿತ ಬದಲಾವಣೆ ರೈತನದ್ದು ತಪ್ಪಲ್ಲ, ಆದರೆ ನಾವು ಮಾರ್ಗಗಳನ್ನ ಅವರಿಗೆ ಒದಗಿಸಿಕೊಡ್ತಕ್ಕಂತಹ ಜಾಣ್ಮೆ ನಮ್ಮಲ್ಲಿ ಆಗ್ಬೇಕಾಗ್ತದೆ, ರೀತಿ ನೀತಿಗಳು ಆಗಬೇಕಾಗ್ತದೆ ಸರ್ಕಾರದ ವತಿಯಿಂದ, ಇಲಾಖೆಗಳ ವತಿಯಿಂದ. ಇದಾಗ್ತಾ ಇಲ್ಲ ವರ್ಷದಿಂದ ವರ್ಷಕ್ಕೆ. ಆದರೆ ರೈತನ ತಪ್ಪಿಲ್ಲ. ಅಂದರೆ ಇವತ್ತಿನ ದಿವಸ ನಾವು ಆರ್ಥಿಕ ಒಂದು ಸುಧಾರಣೆಗಾಗಿ ನಾವು ಬೆಳಿಬೇಕಾಗ್ತದೆ. ರೈತನಿಗೆ ಮಾರುಕಟ್ಟೆಯಲ್ಲಿ ಯಾವುದೊಂದು ಸ್ವಲ್ಪ ಲಾಭ ಬರ್ತದೋ ಅದಕ್ಕೆ ಖಂಡಿತ ಗಮನ ಹರಿಸೇರಿಸ್ತಾನೆ ರೈತ. ಈ ಕಾರಣದಿಂದಾಗಿ ಅಡಿಕೆಯ ಒಂದು ಲಾಭದಾಯಕ ಒಂದು ಮಹತ್ವವನ್ನು ಪಡೆದುಕೊಳ್ಬೇಕಾದ್ರೆ ಅಲ್ಲಿ ಕೂಡ ವೈಜ್ಞಾನಿಕ ಅಂಶಗಳ ಕಡೆಗೆ ಗಮನ ಹರಿಸಬೇಕು. ಅಡಿಕೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ತಳಿಗಳ ಆಯ್ಕೆಯಿಂದ ಹಿಡಿದು ಆಯಾ ಪ್ರದೇಶಕ್ಕೆ ತಳಿಗಳನ್ನು ಆಯ್ಕೆ ಮಾಡಿದ್ದಾದ ಮೇಲೆ ಯಾವ ರೀತಿಯ ಮೌಲ್ಯವರ್ಧನೆ ಮಾಡ್ತೀವಿ, ಅದನ್ನು ಯಾವ ಉದ್ದೇಶಕ್ಕಾಗಿ ನಾವು ಅಡಿಕೆಯನ್ನು ಬೆಳೆದು ಎಲ್ಲಿಗೆ ಕಳಿಸ್ಕೊಡ್ತೀನಿ, ಯಾವ ಮಾರುಕಟ್ಟೆ ಇದೆ. ಒಂದು ಅಡಿಕೆ ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ದಾದ ಮೇಲೆ ಕನಿಷ್ಠ ಪಕ್ಷ 4-6 ವರ್ಷ ಆದರೂ ಕೂಡ ಬೇಕು. ನಾವು ಪೊಟೆನ್ಷಿಯಲ್ ಈಲ್ಡ್ ಅಂತ ಕರಿತೇವೆ, ಒಂದು ನಿರಂತರವಾದಂತಹ ಉತ್ಪತ್ತಿಯನ್ನು ಕೊಡಬೇಕಾದ್ರೆ ನೆಟ್ಟ 5 ವರ್ಷ ಆದರೂ ಕೂಡ ಕನಿಷ್ಠ ಬೇಕು. ಅಡಿಕೆ 3 ವರ್ಷಕ್ಕೆ ಕಾಯಿ ಬಿಡಲಿಕ್ಕೆ ಪ್ರಾರಂಭ ಆದರೂ ಕೂಡ ಒಂದು ನಿಖರವಾದಂತಹ ಒಂದು ಇಳುವರಿಯನ್ನು ಕೊಡಬೇಕಾದ್ರೆ 5 ವರ್ಷದ ನಂತರವೇ ಅದರ ಒಂದು ಶಕ್ತಿಯನ್ನು ನಾವು ಗಣನೆಗೆ. ಅಲ್ಲಿವರೆಗೂ ರೈತ ಏನು ಮಾಡಬೇಕು, ಉಪ ಬೆಳೆಗಳನ್ನು ಎಷ್ಟು ಉಪ ಬೆಳೆಗಳ ಕ್ರಮ ಬೇರೆ ಇದೆ. 1 ಇಂಚು ಜಾಗವನ್ನು ಕಡಿಮೆ ಅಂದರೆ ನಾವು ಖಾಲಿ ಬಿಡದೆ ಅಡಿಕೆಯನ್ನು ಪ್ರಾರಂಭದಿಂದ ಹಿಡಿದು ತೋಟಗಳಿಂದ ಅಡಿಕೆಯ ಫಸಲನ್ನು ಕೊಡುವವರೆಗೂ, ಅಡಿಕೆಯ ಜೀವಿತಾವಧಿಯವರೆಗೂ ಯಾವೆಲ್ಲ ಉಪ ಬೆಳೆಗಳನ್ನು ಬೆಳೆಯಬಹುದು, ಯಾವ ಪ್ರದೇಶಕ್ಕೆ ಯಾವ ಉಪ ಬೆಳೆಗಳು ಸೂಕ್ತ ಆಗ್ತವೆ, ಯಾವ ಒಂದು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಯಾವ ಬೆಳೆಗಳನ್ನು ನಾವು ಅಡ್ಜಸ್ಟ್ ಮಾಡಬೇಕಾಗ್ತದೆ, ಅದರಲ್ಲಿ ಯಾವ ಬೆಳೆಗಳು ಅಂತ ನಾನು ಮುಂದೆ ಹೇಳ್ತೇನೆ. ಆ ಒಂದು ಜಾಣ್ಮೆ ರೈತನಿಗೆ ಬಂದಾಗ ಹೆಚ್ಚು ಲಾಭದಾಯಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಅಡಿಕೆ ಲಾಭವನ್ನು ಪಡಿಬೇಕಾದ್ರೆ ಏರಿಳಿತ ಜಾಸ್ತಿ ಇದ್ದೇ ಇರುತ್ತೆ ಎಲ್ಲ ಬೆಳೆಗಳಿಗೂ ಕೂಡ ಮಾರುಕಟ್ಟೆಯಲ್ಲಿ ಆರ್ಥಿಕವಾಗಿ. ಅಂದರೆ ಒಂದು ಪ್ಲಾಂಟೇಷನ್ ಬೆಳೆ, ಬಹುವಾರ್ಷಿಕ ಬೆಳೆಯಾದಂತಹ ಅಡಿಕೆ ಅಥವಾ ಯಾವುದಾದ್ರೂ ಒಂದು ತೆಂಗು ಅಥವಾ ಪ್ಲಾಂಟೇಶನ್ ಬೆಳೆ ಬೆಳೆದ ನಂತರ ರೇಟು ಕೆಲವು ವರ್ಷ ತುಂಬಾ ಸುಧಾರಣೆ ಆಗಿದೆ ಅಂತ ಹೇಳಿ ರೈತನ ಮುಂದುವರೆಸಿದಾಗ ಮಾರುಕಟ್ಟೆ ಬಿದ್ದು ಹೋದ ತಕ್ಷಣ ಆ ಬೆಳೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆದರೆ ಏಕವಾರ್ಷಿಕ ಬೆಳೆ ಅಥವಾ ವಾರ್ಷಿಕ ಬೆಳೆಗಳಾದರೆ, ತರಕಾರಿ ಬೆಳೆಗಳಾದರೆ ಏನೋ ಒಂದು ಸೀಸನ್ಗೆ ಅದಾಗಿರುತ್ತೆ, ಮತ್ತೊಂದು ಸೀಸನ್ಗೆ ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳ್ಬೋದು ತರಕಾರಿ ಅಥವಾ ಹೂ ಬೆಳೆಗಳು. ಆದರೆ ಪ್ಲಾಂಟೇಷನ್ ಬೆಳೆಗಳನ್ನು ಬೆಳೆಯುವಾಗ ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆ ಪ್ರದೇಶದಲ್ಲಿ ಲಾಭದಾಯಕವಾಗಿ ನಾವು ಉಪ ಬೆಳೆಗಳನ್ನು ಉಪ ಕಸುಬುಗಳನ್ನು ಮಾಡ್ತಾ ಹೋದಂತೆ ಈ ಏರಿಳಿತಗಳನ್ನು ರೈತ ತಟ್ಟಿಕೊಳ್ಳಿಕ್ಕೆ, ಅದನ್ನು ನಿಭಾಯಿಸಲಿಕ್ಕೆ, ಮಾರುಕಟ್ಟೆಯ ಧಾರಣೆಯ ಬಗ್ಗೆ ಅವನು ಹತೋಟಿಗೆ ತೆಗೆದುಕೊಂಡು ಇತರ ಉಪ ಬೆಳೆಗಳಿಂದಲೂ ಕೂಡ ಅವನು ಬದುಕಲಿಕ್ಕೆ ಆರ್ಥಿಕ ಲಾಭಕ್ಕಾಗಿ ಇಂಥ ಎಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸೋದಾದರೆ ಇನ್ನೂ ಹೆಚ್ಚು ಭವಿಷ್ಯ ಇದೆ ತೋಟಗಾರಿಕೆಯಲ್ಲಿ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದರೆ ವೈಜ್ಞಾನಿಕವಾಗಿ ಅಂಶಗಳನ್ನು ನೀವು ಅಳವಡಿಸ್ಕೊಳ್ಬೇಕು ಅಂತೀರಿ? ಹೌದು, ಖಂಡಿತ. ತಳಿಗಳ ಆಯ್ಕೆ, ಬೇರೆ ಬೇರೆ ಗಿಡಗಳ ಆಯ್ಕೆ, ನಾಟಿಯ ಕ್ರಮ, ಈ ಥರ ಎಲ್ಲ ಮಾಡ್ಬೇಕಂತೀರಿ? ಹೌದು. ಹೇಳಿ ಅದ್ರ ಬಗ್ಗೆ, ಯಾವ್ಯಾವ ಥರದ ಅಡಿಕೆ ಮರದ ಮಧ್ಯ ಅಥವಾ ಅಡಿಕೆ ತೋಟದಲ್ಲಿ ಯಾವ್ಯಾವ ಬೆಳೆ ಅನುಸರಿಸ್ಕೊಂಡು ಹೋಗ್ಬೇಕು, ಅದು ಪ್ರದೇಶದಿಂದ ಪ್ರದೇಶಕ್ಕೆ. ಮಲೆನಾಡಲ್ಲಿ ಬೇರೆ ಇರುತ್ತೆ, ಅರೆ ಮಲೆನಾಡಲ್ಲಿ ಬೇರೆ, ಕರಾವಳಿ ಬೇರೆ ಇರ್ತದೆ. ಖಂಡಿತ, ಒಳ್ಳೆಯ ಪ್ರಶ್ನೆ ಇದು. ನೋಡಿ ತಿಮ್ಮಪ್ಪಗೌಡ್ರೆ, ಅಡಿಕೆಯನ್ನು ಸಾಮಾನ್ಯವಾಗಿ ಯಾವುದೋ ಒಂದು ಖಾಸಗಿ ನರ್ಸರಿಗಳಲ್ಲಿ ಏನೂ ತಿಳಿದೆ, ಯಾರೋ ಒಂದು ತೆಗೆದುಕೊಂಡಿದ್ದು, ರೈತನ ತಪ್ಪಲ್ಲ, ಸಿಕ್ಕ ಸಿಕ್ಕ ಗಿಡಗಳನ್ನು ಹಾಕೋದಲ್ಲ. ನನ್ನ ಪ್ರದೇಶಕ್ಕೆ ಯಾವುದನ್ನು ಶಿಫಾರಸು ಮಾಡಿದ್ದೇವೆ, ತಳಿಗಳನ್ನು ಯಾವ ಉದ್ದೇಶ, ಚಾಲಿಗಾಗಿ ಅಥವಾ ಕಲರ್ ಕೊಡೋದಕ್ಕಾಗಿ ಬೇಯಿಸುವಂಥ ಅಡಿಕೆಗಾಗಿ ಯಾವ ತಳಿ ಸೂಕ್ತ, ಬಯಲುಸೀಮೆ ಒಟ್ಟಾರೆ ಹೇಳೋದಾರೆ, ಒಂದು ಚಿತ್ರಣ ಹೇಳ್ತಾ ಇದ್ದೇನೆ, ಒಟ್ಟಾರೆ ಹೇಳೋದಾರೆ ತುಮಕೂರು, ಚಿತ್ರದುರ್ಗ, ನಮ್ಮ ಕೋಲಾರ ಈ ಭಾಗದಲ್ಲಿ, ಮಡಿಕೇರಿ, ಮಂಡ್ಯ ಇತ್ಯಾದಿಗಳಲ್ಲಿ ಅಡಿಕೆ ಬೆಳೀಲೇಬೇಕು ಅನ್ನೋದಾದರೆ ಚಿಕ್ಕಮಗಳೂರಲ್ಲಿ ನಾವು ತೀರ್ಥಹಳ್ಳಿಯ ಒಂದು ತಳಿ ಸೂಕ್ತವಾಗಿರ್ತಕ್ಕಂಥ. ಉತ್ತರ ಕರ್ನಾಟಕಕ್ಕೆ ಹೋದಾಗ ನಾವು ಕರಾವಳಿ ಭಾಗದಲ್ಲಿ ಸಿರ್ಸಿ ಲೋಕಲ್ ಅಂತಕ್ಕಂಥದ್ದು ಒಂದಿದೆ, ಸಿರ್ಸಿ ಒಂದು ಅಂತ ಹೇಳಿ ವಿಶ್ವವಿದ್ಯಾನಿಲಯದ ಒಂದು ತಳಿ ಇದೆ. ಅದೇ ರೀತಿ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ಅಂದರೆ ಕಾಸರಗೋಡಿನಲ್ಲಿರ್ತಕ್ಕಂತಹ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರ CPCRIಯಲ್ಲಿ ತೆಂಗು, ಅಡಿಕೆ ಮತ್ತು ಕೊಕ್ಕೋ ಬಗ್ಗೆ ವಿಶೇಷವಾದಂಥ ರಿಸರ್ಚು, ಇಡೀ ದೇಶಕ್ಕಾಗಿ ತಂತ್ರಜ್ಞಾನಗಳನ್ನು ಕೊಡುವಂಥ ಸಂಸ್ಥೆಯಿಂದ ಆ ಅಡಿಕೆಯ ಪ್ರಧಾನವಾದಂಥ ಸಂಶೋಧನಾ ಕೇಂದ್ರ ನಮ್ಮ ವಿಟ್ಲಾದಲ್ಲಿದೆ, ದಕ್ಷಿಣ ಕನ್ನಡ ಇದರಲ್ಲಿ. ಅದಕ್ಕಾಗಿ ಕರಾವಳಿ ಭಾಗಕ್ಕೆ ವಿಶೇಷ ತಳಿಗಳನ್ನು ಸುಮಾರು 40-45 ವರ್ಷಗಳಿಂದ ಹತ್ತಾರು ತಳಿಗಳನ್ನು ಇಡೀ ದೇಶಕ್ಕೆ ಶಿಫಾರಸು ಮಾಡಿದ್ದಾರೆ. ಅದರಲ್ಲಿ ಮಂಗಳ ಅಡಿಕೆ ತಾವು ಕೇಳಿರ್ಬೋದು, ಶ್ರೀಮಂಗಳ ಕೇಳಿರ್ಬೋದು, ಶ್ರೀವರ್ಧನ, ಮೋಹಿತ್ ನಗರ ಇತ್ಯಾದಿ ತಳಿಗಳು ಇವೆ. ಅಂದರೆ ನಮ್ಮ ಭಾಗದ ಜನರಿಗೆ ಏನು ಇದೆ, ಒಂದು ತೀರ್ಥಹಳ್ಳಿ ಅಂದರೆ ಸಾಮಾನ್ಯವಾಗಿ. ಆದರೆ ಯಾವ ಉದ್ದೇಶಕ್ಕೆ ಮಂಗಳ ತಳಿ, ಈಗೇನಾಗಿದೆ ಇಂಟರ್ಸೇ ತಳಿಗಳು ಅಂತ ಹೇಳಿ ಮಂಗಳಕ್ಕೆ ಮಂಗಳನ್ನೇ ನಾವು ಅದನ್ನು ಬೆಳೀತಾ ಬಂದು ಮಂಗಳದ ಇಂಟರ್ಸೇ, ಮೋಹಿತ್ ನಗರದಲ್ಲಿ ಮೋಹಿತ್ ನಗರನ ಪ್ಯೂರಿಟಿಯನ್ನು ಅದನ್ನು ಮೇಂಟೈನ್ ಮಾಡಲಿಕ್ಕೆ ಮೋಹಿತ್ ನಗರ ಇಂಟರ್ಸಿ ತಳಿಗಳು ಬಂದಿವೆ. ಇವುಗಳ ಗಂಟುಗಳು ತೀರಾ ಕಡಿಮೆ ಇದ್ದು ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂತಹ ಮೋಹಿತ್ ನಗರ ಇಂಟರ್ಸೆ, ಮಂಗಳ ಇಂಟರ್ಸೆ, ಇಂಟರ್ಸಿ ತಳಿಗಳು ಕೂಡ ಇವತ್ತಿನ ದಿವಸ ಬಂದಿದೆ. ಇದು ಇನ್ನು ರೈತನಿಗೆ ತಲುಪಬೇಕಾದ್ರೆ ಎಷ್ಟು ವರ್ಷ ಬೇಕೋ ನನಗೆ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಅಗಾಧವಾಗಿ ಅಧಿಕ ಇಳುವರಿಯ ಒಂದು ತಂತ್ರಜ್ಞಾನಗಳಿದ್ದಾಗ್ಯೂ ಕೂಡ ನಾವು ಹಳೆಯ ತಳಿಗಳಿಗೆ, ಬೇಡವಾದಂತಹ ತಳಿಗಳಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಹೋಗ್ತಾ ಇರ್ತಕ್ಕಂಥದ್ದು ಮಾತ್ರ ಇದು ಒಂದು ದುರಂತ ಅಂತ ನಾನು ಭಾವಿಸ್ತೇನೆ. ಕರಾವಳಿ ಭಾಗಕ್ಕೆ ಯಾವುದು, ಕೇರಳ ಭಾಗಕ್ಕೆ ಯಾವುದು, ಉತ್ತರ ಕರ್ನಾಟಕದ ಆ ಜಿಲ್ಲೆಗೆ ಸಿರ್ಸಿಯ ಒಂದು ಭಾಗಕ್ಕೆ ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು ಸಿರ್ಸಿ ಒಂದು ಲೋಕಲ್ ತಳಿ ಇದೆ. ಈ ಕಾರಣದಿಂದಾಗಿ ತಳಿಗಳು ಆಯಾ ಪ್ರದೇಶಕ್ಕೆ ಬಹಳ ಮುಖ್ಯ. ತಾವು ಹೇಳಿದ್ರಿ ನೆಡುವಂತಕ್ಕಂಥದ್ದು ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ಲ ಪ್ರದೇಶಕ್ಕೂ ಭಾರತದಾದ್ಯಂತ ನಾವು, ನೀವು ವೆಸ್ಟ್ ಬೆಂಗಾಲ್ಗೆ ಹೋದರೂ ಕೂಡ ಅಡಿಕೆಯನ್ನು ಕಾಣಬಹುದು. ಆಂಧ್ರ ಪ್ರದೇಶದ ಬಹುಭಾಗ ಕರಾವಳಿ ಭಾಗದಲ್ಲಿ ಅಡಿಕೆ ಇದೆ. ನೀವು ಇದರಲ್ಲಿ ಉತ್ತರ ಭಾರತದ ಏನು 7 ರಾಜ್ಯಗಳು ಏನಿವೆ, ನಾವು 7 ರಾಜ್ಯಗಳು ನಾರ್ತ್ ಈಸ್ಟರ್ನ್ ಅಲ್ಲಿ ಕೂಡ, ಸಿಕ್ಕಿಂ ಪ್ರದೇಶದಲ್ಲಿ, ಅರುಣಾಚಲ ಪ್ರದೇಶದಲ್ಲೂ ಕೂಡ ಅಡಿಕೆ ಇದೆ, ಅಂಡಮಾನ್ನಲ್ಲೂ ಕೂಡ ಇವತ್ತು ಅಡಿಕೆ ಇದೆ. ಆ ಕಾರಣದಿಂದಾಗಿ ಯಾವ ಪ್ರದೇಶಕ್ಕೆ ಯಾವ ತಳಿಯನ್ನು ಶಿಫಾರಸು ಮಾಡಿದ್ದೇವೆ, ಯಾವ ಅಂತರ ಸಾಮಾನ್ಯವಾಗಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ 9 ಕೊಡ್ತಕ್ಕಂತಹದ್ದು ಸರ್ವೇ ಸಾಮಾನ್ಯವಾದಂಥ ಒಂದು ವೈಜ್ಞಾನಿಕ ಅಂಶ. ಇದನ್ನು ಹೆಚ್ಚು ಜನ ಇದನ್ನು ಫಾಲೋ ಮಾಡೋದಿಲ್ಲ. ಸಕಲೇಶ್ಪುರದಲ್ಲಿ ಹೋಗಿ ಬಿಸಿಲು ಯಾವ ಕಡೆಯಿಂದ ಬರ್ತದೆ, ನೆರಳು ಯಾವ ಕಡೆಯಿಂದ ಬರ್ತದೆ ಏನೂ ನಿರ್ಧಾರ ಮಾಡದೆ 6 ಕೂಡ ಹಾಕಿರ್ತಾರೆ. ಇನ್ನೂ ಕೆಲವು ಭಾಗದಲ್ಲಿ ಏನಾಗಿದೆ, ಭೂಮಿಯ ಒಂದು ಏನು ಆರ್ಥಿಕ ಮಟ್ಟ ಜಾಸ್ತಿ ಆಗ್ತಾ ಬಂದಿರೋದ್ರಿಂದಾಗಿ ಅಂದರೆ ಜಾಗನೇ ಸಿಗೋದಿಲ್ಲ. ನಮ್ಮ ಅಜ್ಜ ಒಂದು ತಳಿ ಹಾಕಿದ್ದಾರೆ 60-70 ವರ್ಷದ, ಇದು ನಮ್ಮ ಅಪ್ಪನು ಕೂಡ ಅದರಲ್ಲಿ ಎಡೆ ಸಸಿಯಾಗಿ ಬೆಳೀತಾ ಇರ್ತಾನೆ. ಅದಾದ್ಮೇಲೆ ನನ್ನ ಒಂದು ಇದು ಈ ರೀತಿ ಎಡೆ ಸಸಿಗಳನ್ನು ಬೆಳೆದು ಬೆಳೆದು ಬೆಳೆದು ನಾಲ್ಕು ಕಡೆಗಿಂತಲೂ ಕಡಿಮೆ ಅಂತರದಲ್ಲಿ ಇವತ್ತೊಂದು ದಿವಸ ಅಡಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ನಿರಂತರವಾಗಿ ಇಳುವರಿ ಕೊಡಬೇಕು ಅಂತ ಹೇಳಿ ಮುಂದಿನ ಬೆಳೆಯನ್ನೇ ಗಮನಿಸದೆ ಬೆಳಕು, ಗೊಬ್ಬರ, ಪೋಷಕಾಂಶಗಳು, ರೋಗ ರುಜಿನಗಳಿಗೆ ತಡೆದುಕೊಳ್ಳುವಂಥ ಶಕ್ತಿಗೆ ಪೈಪೋಟಿ ನಡೆಸುವಂಥ ಒಂದು ಕಾಲಘಟ್ಟದಲ್ಲಿ ನಾವು ಬೆಳೆಯನ್ನು ಹೊಂದಾಣಿಕೆ ಮಾಡಬೇಕಾಗ ಅದಕ್ಕಾಗಿಯೇ ಅಂತರವನ್ನು ನಾವು ಶಿಫಾರಸು ಮಾಡೋ 9 ಅಡಿ 9 ಅಡಿ ಇದು ಯಾರೂ ಫಾಲೋ ಮಾಡ್ತಾ ಇಲ್ಲ. ಇದಾದ ಮೇಲೆ ಕರಾವಳಿ ಪ್ರದೇಶದಲ್ಲೂ ಮಿಸ್ಟೇಕ್ಸ್ ಇದೆ, ನಮ್ಮ ಅರೆಮಲೆನಾಡು ಪ್ರದೇಶದಲ್ಲೂ ಮಿಸ್ಟೇಕ್ಸ್ ಇದೆ. ಏನಂದರೆ ಅಂತರವನ್ನು ಯಾರೂ ಕಾಪಾಡ್ತಾ ಇಲ್ಲ. ಸಸಿಗಳ ಆಯ್ಕೆ ಸಾಮಾನ್ಯವಾಗಿ ಖಾಸಗಿ ನರ್ಸರಿಯವರು ಅಥವಾ ಕೆಲವರು ಏನಾಗಿದೆ 2 ವರ್ಷದ ಗಿಡಗಳನ್ನು ಕೂಡ ಕೊಡ್ತಾರೆ, 1.5 ವರ್ಷದ ಗಿಡಗಳನ್ನು ಕೊಡ್ತಾರೆ. ಆದರೆ ಇಲ್ಲಿ ತಪ್ಪು ಕ್ರಮ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ತಳಿಗಳನ್ನು ಆಯ್ಕೆ ಮಾಡಿದ್ದಾದ ಮೇಲೆ ಗಿಡಗಳು ಕೂಡ ಅತ್ಯುತ್ತಮವಾಗಿ ಇರಬೇಕಾಗ್ತದೆ. ಸುಮಾರು ಅದು 1 ಅಡಿ ಎತ್ತರ ಇರಬೇಕಾಗ್ತದೆ, ಗರಿಗಳು ಬಿಡಿಸಿಕೊಂಡಿರಬೇಕಾಗ್ತದೆ. ಜೊತೆಗೆ 6 ತಿಂಗಳಿಂದ 1 ವರ್ಷದ ಒಳಗಿನ ತಳಿ ಗಿಡಗಳು, ನರ್ಸರಿಯ ಗಿಡಗಳು ಅತಿ ಸುಲಭವಾಗಿ ನಾವು ನೆಡಲಿಕ್ಕೆ ಅವು ಬಳಸಬೇಕಾಗ್ತದೆ. ಅದನ್ನು ರೈತರು ಗಮನ ಹರಿಸೋದಿಲ್ಲ. ಉದ್ದ ಇದ್ರೆ ನೋಡಿರ್ತೀರಿ ತಾವು, ಜೋಳದ ಕಡ್ಡಿ ಇದ್ದ ಥರ ಇರ್ತವೆ, ಸಣ್ಣಗಿರ್ತವೆ, ತಿರಿನೇ ಇರೋದಿಲ್ಲ ಅದಕ್ಕೆ ಸುಳಿ, ಅಂಥದನ್ನು ಕೂಡ ಉದ್ದ ಇದೆಯಲ್ಲ ಅಂತ ಹೇಳಿ ತೆಗೆದುಕೊಂಡೋಗಿ ಆಗ್ತಾರೆ. ಆದರೆ ಈ ಎಲ್ಲ ಕ್ರಮಗಳಿಂದ ರೈತರಿಗೆ ಮುಂದಿನ ವರ್ಷಗಳಲ್ಲಿ ಅದು ಇಳುವರಿ ಕೊಡೋದಕ್ಕೆ ತಡ ಆಗುತ್ತೆ. ಅಲ್ಲಿ ತಳಿಗಳ ಆಯ್ಕೆ ಜೊತೆಗೆ ಗಿಡದ ಆಯ್ಕೆ, ಅದಾದ ನಂತರ ನೆಡುವ ಒಂದು ಕ್ರಮ, ಕನಿಷ್ಠ ಪಕ್ಷ ಗುಂಡಿಗಳನ್ನು 2.5 ಅಡಿ ಘನ ಅಡಿಯ ಗುಂಡಿಗಳನ್ನು ತೋಡಬೇಕಾಗ್ತದೆ. ಅಂದರೆ 2.5 ಅಡಿ ಆಳ, ಉದ್ದ ಮತ್ತು ಅಗಲದ. ಆ ನಂತರ ತೋಡಿದ್ದಾದ ಮೇಲೆ ಅದನ್ನು 1/2 ಭಾಗದಷ್ಟು ಅತ್ಯುತ್ತಮವಾದಂತಹ ಕಾಂಪೋಸ್ಟು ಜೊತೆಗೆ ಮೇಲಿನ ಅಂದರೆ ಭೂಮಿಯ ಮೇಲ್ಮಣ್ಣು, ಗುಂಡಿ ತೋಡೋವಾಗ ಬೆಳೆಸಿರ್ತಾರಲ್ಲ, ಮೇಲಿನ 2-4 ಅಂಗಳದ ಮಣ್ಣನ್ನು ಮಿಶ್ರ ಮಾಡಿ ಗುಂಡಿಯನ್ನು ತುಂಬಬೇಕಾಗ್ತದೆ 1/2 ಭಾಗ. ಯಾರೂ ಮಾಡೋದಿಲ್ಲ ಅದನ್ನು. ಮಳೆಗಾಲಕ್ಕೆ ಪ್ರಾರಂಭದಲ್ಲೇ ನಾವು ಗೋಣಿಗಳನ್ನು ಸಿದ್ಧತೆ ಮಾಡಿಕೊಂಡು 15 ದಿವಸ ತುಂಬಿದ್ದಾದ ಮೇಲೆ ಬಿಟ್ಟು 1-2 ಮಳೆ ಬಂದ ನಂತರ ಮಳೆಗಾಲದ ಪ್ರಾರಂಭದಲ್ಲಿ ನಾವು ನೆಡಬೇಕಾಗ್ತದೆ. ಕರಾವಳಿ ಭಾಗ ಆದರೆ ಮಳೆ ನಿಂತ ನಂತರ ಸೆಪ್ಟೆಂಬರ್ ಅಕ್ಟೋಬರು. ಇನ್ನು ಉಳಿದಂತೆ ಎಲ್ಲ ಭಾಗದಲ್ಲಿ ಮಳೆಗಾಲಕ್ಕೆ ಪ್ರಾರಂಭದಲ್ಲಿ ನಾವು ನೆಟ್ಟಾಗ ಬರುವಂತಹ ಬೇಸಿಗೆಗೆ ಮಾರ್ಚ್ ಏಪ್ರಿಲ್ಗೆ ಹೊಸ ಬೇರುಗಳು ಬಂದಿದ್ದಾದ ಮೇಲೆ ಅದು ಬದುಕಲಿಕ್ಕೆ ಅವಕಾಶ. ಇದು ಮಾಡೋದಿಲ್ಲ. ಡಿಸೆಂಬರಲ್ಲೂ ನೆಡ್ತಾ ಇರ್ತಾರೆ, ಜನವರಿಯಲ್ಲೂ ನೆಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ನಮ್ಗೆ ನೀರಾವರಿ ಎಲ್ಲ ಇದೆ ಸರ್, ನಾವು ಜನವರಿನಲ್ಲಿ ನೆಟ್ಟರೆ ಏನು, ಆ ರೀತಿಯೆಲ್ಲ ಕೇಳ್ತಕ್ಕಂಥದ್ದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಅದು ಇದು ತಪ್ಪು ಕ್ರಮ. ಈ ಕಾರಣದಿಂದಾಗಿ ಹೊಸ ಬೇರುಗಳು ದಷ್ಟಪುಷ್ಟವಾಗಿ ಅವು ಅಲ್ಲಿ ಸದೃಢ ಆಗಬೇಕಾದ್ರೆ ಮಾರ್ಚ್ ಅಷ್ಟೊತ್ತಿಗೆ ಈಗಲೇ ನಾವು ಮೇ ಜೂನ್ ಮೊದಲ ಮಳೆ ಬಿದ್ದು 2ನೇ ಮಳೆಯ ನಂತರ ನೆಡ್ತಕ್ಕಂಥದ್ದು ಒಳ್ಳೆಯದು. ಪ್ರಾರಂಭದ ಹಂತದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಗಿಡಗಳಿಗೆ ಹಾಕುವ ಅಗತ್ಯ ಇಲ್ಲ, ಕೊಟ್ಟಿಗೆ ಗೊಬ್ಬರವೇ ಸಾಕಾಗ್ತದೆ. ಆ ನಂತರ ಪ್ರತಿ ವರ್ಷದ ಗಿಡಗಳಿಗೆ ನಾವು ಶಿಫಾರಸು ಮಾಡಲ್ಪಟ್ಟಂತಹ ರಾಸಾಯನಿಕ ಗೊಬ್ಬರಗಳನ್ನು ಟಾನಿಕ್ ರೂಪದಲ್ಲಿ ಕೊಟ್ಟು ಕಾಂಪೋಸ್ಟ್ಗಳನ್ನೇ ನಾವು ಒದಗಿಸ್ತಾ ಬಂದಾಗ ಗಿಡ ಸುಮಾರು 3-3.5 ವರ್ಷದ ಬಗ್ಗೆ ದಷ್ಟಪುಷ್ಟತೆ ಬೆಳೆದಾಗ ನಾವು ಸುಲಭವಾಗಿ ತೋಟವನ್ನು ನಾವು ಅದನ್ನು ನಿರ್ಮಾಣ ಮಾಡಿದಂಗೆ ಆಗುತ್ತೆ. ಆ ನಂತರ ನಾವು ಉಪ ಬೆಳೆಗಳನ್ನು ಗಮನಿಸಬೇಕಾಗುತ್ತೆ. ಅದೇ ಈಗ ಅಡಿಕೆ ತೋಟದಲ್ಲಿ ನಾವು ಲಾಭ ಮಾಡಿಕೊಳ್ಬೇಕಾಗಿದೆ. ಈಗ ಬೇರೆ ಬೇರೆ ಪ್ರದೇಶದಲ್ಲಿ ಅದೇ ಮಲೆನಾಡು ಇರ್ಬೋದು, ಹಾವೇರಿ ಇರ್ಬೋದು, ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಯಾವ್ದಾದ್ರು ಪ್ರದೇಶ ಇರಲಿ, ಅಲ್ಲಿನ ರೈತರು ನಾನು ಅಡಿಕೆ ತೋಟದಲ್ಲಿ ಉಪ ಬೆಳೆ ಬೆಳ್ಕೋಬೇಕು, ಅದ್ರ ಬಗ್ಗೆ ಹೇಳಿ. ಈಗ ನೋಡಿ, ಒಳ್ಳೆಯ ಪ್ರಶ್ನೆ ಇದು ಕೂಡ. ಅಡಿಕೆಯನ್ನು ಏಕ ಬೆಳೆಯಾಗಿ ಬೆಳೆದರೆ ನಾನು ಮೊದಲೇ ಹೇಳಿದಾಗೆ ಪ್ರಾರಂಭಿಕ 3-4 ವರ್ಷದವರೆಗೂ ಯಾವ ಲಾಭವೂ ಇರೋದಿಲ್ಲ. ಅದು ಉತ್ಪತ್ತಿ ಬರಬೇಕಾದ್ರೆ 4-5 ವರ್ಷ ಆಗ್ತದೆ. ಅದಕ್ಕೆ ಮೊದಲು ಅಡಿಕೆಗೆ ಆಶ್ರಯವನ್ನು ಒದಗಿಸಲಿಕ್ಕೆ, ಬೇಸಿಗೆ ಸಮಯದಲ್ಲಿ ಬರ್ತಕ್ಕಂಥ ಬಿಸಿಲಿಗೆ ಅದರ ಬೇಗೆಯನ್ನು ತಡ್ಕೊಳ್ಳಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಆ ಕ್ರಮಗಳಲ್ಲಿ ನೆರಳಗಾಗಿ ನಾವು ಗಿಡಗಳನ್ನು ಬೆಳೆಯುವಂಥದ್ದು ಪಕ್ಕದಲ್ಲಿ ಬೇರೆ ಒಂದು ವಿಧ, ಅಥವಾ ಅಡಿಕೆಯನ್ನು ತೋಟವನ್ನು ಎಬ್ಬಿಸ್ತಾ ಪಕ್ಕದಲ್ಲಿ ನಾವು ಬಾಳೆಯಂತಹ ಬೆಳೆಗಳನ್ನು ವರ್ಷದ ಎಲ್ಲ ಕಾಲದಲ್ಲೂ, ಅಡಿಕೆಯ ಎಲ್ಲ ಕಾಲದಲ್ಲೂ ಬಾಳೆಯನ್ನು ಬೆಳೆಯಬಹುದು ನಾವು. ಅಂದರೆ ಬಾಳೆಯೂ ಕೂಡ ನೆರಳಿಗೆ ಹೊಂದಾಣಿಕೆ ಆಗ್ತಕ್ಕಂಥ ತಳಿ ನಮ್ಮ ಪೂವನ್ ತಳಿಗಳು ಅಥವಾ ಏಲಕ್ಕಿ ಬಾಳೆ, ಅಲ್ಲಿ ಕ್ಯಾವೆಂಡಿಶ್ ಬೆಳೀಲಿಕ್ಕೆ ಆಗೋದಿಲ್ಲ, ಅಲ್ಲಿ ಗಮನಿಸ್ಬೇಕಾಗ್ತದೆ. ಆಗ ಇದರ ನೆರಳು ಅಡಿಕೆಗೆ ಬಂದು ಅಡಿಕೆ ಬೇಸಿಗೆ ಕಾಲದಲ್ಲಿ ಅದು ಸುಟ್ಟೋಗೋದಿಲ್ಲ, ಅಡಿಕೆ ಬಾಡಿಗೆ ಅಡಿಕೆ ಬೆಳೀತಾ ಇರುತ್ತೆ. ಅದೇ ರೀತಿ ಬಾಳೆಯಲ್ಲಿ ಲಾಭ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾಲಿನ ಮಧ್ಯೆಯೇ ನಾವು ಬಾಳೆಯನ್ನು ನಿರಂತರವಾಗಿ ಮಲೆನಾಡು ಪ್ರದೇಶ ಆಗಲಿ, ಕರಾವಳಿ ಭಾಗದಲ್ಲಾಗಲಿ, ಬಯಲುಸೀಮೆ ಆಗಲಿ, ಬಾಳೆ ಎಲ್ಲ ಪ್ರದೇಶಕ್ಕೂ ಎಲ್ಲ ಕಾಲಕ್ಕೂ ಹೊಂದಾಣಿಕೆ ಆಗ್ತಕ್ಕಂತಹದ್ದು ಇದು. ಆದರೆ ತಳಿಯನ್ನು ಒಂದು ಗಮನಿಸಬೇಕು. ಅಡಿಕೆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾವೆಂಡಿಶನ್ನು ಅಲ್ಲಿ ಬೆಳೀಲಿಕ್ಕೆ ಹೋಗಬಾರ್ದು. ಕರಾವಳಿ ಭಾಗದವರು ಅವರು ನಿರಂತರವಾಗಿ ನಾವು ಹೇಳ್ಕೊಡ್ಬೇಕಾಗಿದ್ದಿಲ್ಲ ಕರಾವಳಿ ಮತ್ತು ಈ ಕೊಡಗಿನ ಜನರಿಗೆ, ಅವರಿಗೆ ಗೊತ್ತಾಗ್ಬಿಟ್ಟಿದೆ ಯಾವ ಬಾಳೆ ನಮ್ಮ ಒಂದು ಅಡಿಕೆಗೆ ಸೂಕ್ತ ಅಂತ. ಹೀಗಾಗಿ ಅವರು ಮೈಸೂರು ಬಾಳೆ ಅಂತಕ್ಕಂಥದ್ದು ಬೆಳೀತಾರೆ, ಮತ್ತು ಕೆಲವರು ನೇಂದ್ರನ್ನು ಕೂಡ ಬೆಳೀತಾರೆ. ಅಂದರೆ ನಾವು ಶಿಫಾರಸು ಮಾಡಲ್ಪಟ್ಟಂಥ ತಳಿ ಅಂತ ಹೇಳಿದ್ರೆ ಬಾಳೆನಲ್ಲಿ ಏಲಕ್ಕಿ ಬಾಳೆ ಅಥವಾ ಸಣ್ಣ ಬಾಳೆ, ಪುಟ್ಟ ಬಾಳೆ ಅಂತಕ್ಕಂಥದ್ದು. ಅಂದರೆ ಕ್ಯಾವೆಂಡಿಶ್ ಮಾತ್ರ ಬೆಳೀಬಾರ್ದು, ಇದು ಎಲ್ಲ ಪ್ರದೇಶಕ್ಕೂ ಹೊಂದಾಣಿಕೆ ಆಗ್ತದೆ. ಇನ್ನು ಉಳಿದಂತೆ ಅಡಿಕೆ ಮರ ಬೆಳೀತಾ ಬೆಳೀತಾ, ಅಂದರೆ 9 ಅಡಿಗೆ ನಾವು ಸಲಹೆ ಕೊಟ್ಟಿರ್ತೇವೆ, ಪ್ರಾರಂಭದಲ್ಲೇ ನಾವು ಆಯಾ ಮಾರುಕಟ್ಟೆಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಕರಾವಳಿ ಭಾಗ ಆದರೆ ಗೆಡ್ಡೆ ಗೆಣಸುಗಳನ್ನು ಬೆಳಿಬೋದು, ಅಲ್ಲಿನ ಗೆಡ್ಡೆ ಗೆಣಸುಗಳು ಬೇರೆ ಆಗಿರ್ತವೆ. ಬಯಲುಸೀಮೆಯ ಒಂದು ಇದರಲ್ಲಿ ತರಕಾರಿಗಳನ್ನು ಬೆಳಿಬೋದು, ಮೆಣಸಿನಕಾಯಿಯನ್ನು ನಾವು ಬೆಳಿಬೋದು, ಬದನೆಯನ್ನು ಬೆಳಿಬೋದು. ತುಮಕೂರಿನಿಂದ ಪ್ರದೇಶ ಅಥವಾ ಹಾವೇರಿ ಹೇಳಿದ್ರಿ, ದಾವಣಗೆರೆ ಹೇಳಿದ್ರಿ, ಆ 9 ಅಡಿ 9 ಅಡಿ ಸಾಲಿನಲ್ಲಿ ಈಗ IHR ಸಂಸ್ಥೆ ಕಂಡುಹಿಡಿದಿರ್ತಕ್ಕಂತಹ ಅಕ್ಕ ಸೂರ್ಯಮುಖಿ ಅಂತಕ್ಕಂಥದ್ದು, ಅಂದರೆ ಅತಿ ಹೆಚ್ಚು ವಿಶಾಲವಾಗಿ ಬೆಳೆಯೋದಿಲ್ಲ ಕುಂಬಳಕಾಯಿ ಆಗಿರ್ತದೆ, ಅದು ಗಟ್ಟಿ ಕುಂಬಳಕಾಯಿ. ಮಂಗಳೂರಿನ ಜನ ಅಥವಾ ಉತ್ತರ ಕರ್ನಾಟಕದ ಭಾಗದ ಜನ ಸೌತೆ, ಸಾಂಬಾರು ಸೌತೆ, ಅದು ವರ್ಷದ ಎಲ್ಲ ಕಾಲದಲ್ಲೂ ಅಡಿಕೆ ತೋಟದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಆ ಮಾರುಕಟ್ಟೆಗೆ ಒದಗಿಸ್ಬೋದು. ಈಗ ಬೆಂಗಳೂರಿನ ಮಾರುಕಟ್ಟೆಯಲ್ಲೂ ಕೂಡ ಅಂದರೆ ತರಕಾರಿ ಸೌತೆ ಇದೆ, ಈಗ ಬರ್ತಾರೆ, ಅದನ್ನು ಕೂಡ ಬೆಳಿಬಹುದು. ಕಲ್ಲಂಗಡಿ ಹಣ್ಣನ್ನು ನಾವು ಬೆಳಿಬಹುದು ಬೇಸಿಗೆಗೆ ಹೊಂದಾಣಿಕೆ ಆಗಿ, 3 ತಿಂಗಳು 4 ತಿಂಗಳ ಬೆಳೆ. ತರಕಾರಿಗಳು ನನ್ನ ಮಾರುಕಟ್ಟೆಗೆ ಯಾವುದು ಸೂಕ್ತ ಆ ಭಾಗದ ಮಾರುಕಟ್ಟೆಗೆ, ಮೆಣಸಿನಕಾಯಿಯನ್ನು ನಾವು ಮೊದಲ 4 ವರ್ಷದವರೆಗೂ ಅಡಿಕೆ ತೋಟಗಳಲ್ಲಿ ಸುಲಭವಾಗಿ ಬೆಳಿಬಹುದು, 2 ಸಾಲುಗಳನ್ನು ಮಾಡಿ ಬದನೆಯನ್ನು ಬೆಳೀಬಹುದು, ಎಲ್ಲ ಸೊಪ್ಪಿನ ತರಕಾರಿಗಳನ್ನು ಬೆಳಿಬಹುದು, ಅನಾನಸನ್ನು ಬೆಳೀಬಹುದು. ಇದು ಕಳೆಗಳನ್ನು ನಿಯಂತ್ರಣ ಮಾಡುತ್ತೆ, ಬಾಳೆ ಸಾಲಿನಲ್ಲಿ ನಾವು ಅದನ್ನು ಹಾಗೆ ನಾವು ಮೇಂಟೈನ್ ಮಾಡಬಹುದು. ಯಾವುದೇ ಇದರಲ್ಲೂ ಬರತಕ್ಕಂತಹ 4 ಗಿಡಗಳ ಮಧ್ಯೆ ಬರತಕ್ಕಂತಹ ಬಿಸಿಲೇ ಈ ತರಕಾರಿಗಳಿಗೆ ಸಾಕಾಗ್ತದೆ. ಆದರೆ ಒಂದು ಕ್ರಮವನ್ನು ಮಧ್ಯನೇ ಹೇಳಿಬಿಡ್ತೀನಿ ನಾನು, ಯಾಕೆ ಅಂತಂದರೆ ಒಂದು ಕ್ರಮ, ಒಂದು ಜಾಗದಲ್ಲಿ ಅಡಿಕೆ ಮಾತ್ರ ಬೆಳೆಯೋದಾದರೆ ಅಥವಾ ಬಾಳೆ ಮಾತ್ರ ಬೆಳೆಯೋದಾದರೆ ನಮ್ಮ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಸರಿ ಹೋಗ. ಒಂದು ವೇಳೆ 1 ಇಂಚು ಜಾಗವನ್ನು ನಾನು ಖಾಲಿ ಬಿಡದೆ ಉಪ ಬೆಳೆಗಳನ್ನೇ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಆ ಒಂದು ಜಾಗದಲ್ಲಿ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾತ್ರ ಸೂಕ್ತ ಆಗ್ತದೆ. ಇಡೀ ತೋಟವನ್ನು ನಾವು ನೆನೆಸಬೇಕಾಗ್ತದೆ, ತೋಯಿಸಬೇಕಾಗ್ತದೆ. ಈ ಕಾರಣದಿಂದ ನೀರಾವರಿ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ನಾವು ಎಲ್ಲ ಬೆಳೆಗಳಲ್ಲಿ ಲಾಭ ತಳ್ಳಲಿಕ್ಕೆ ಆಗ್ತದೆ. ಆದರೆ ಕರಾವಳಿ ಭಾಗದ ಜನ ಈ ತುಂತುರು ನೀರಾವರಿ ಹೆಚ್ಚಾಗಿ ಬಳಸ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಅಡಿಕೆಯ ವಯಸ್ಸು 6 ರಿಂದ 8 ವರ್ಷ ಆಗಿದ್ದಾದ ಮೇಲೆ ಕೊಕ್ಕುವನ್ನು 21 ದಿವಸ ಬೆಳೀಲಿಕ್ಕೆ, ಅದು ಅನಾದಿ ಕಾಲದಿಂದ ಬೆಳೀತಾ ಇದ್ರು, ಈಗ ಜಾಸ್ತಿ ಮಾಡ್ತಾರೆ. ಪೆಪ್ಪರು ಏಲಕ್ಕಿಗೆ ಬರ್ತೇನೆ, ಕಾಳುಮೆಣಸಿಗೂ ನಾನು ಬರ್ತೇನೆ. ಯಾವ ಹಂತದಲ್ಲಿ ಅಡಿಕೆಯ ಒಂದು 6 ರಿಂದ 8 ವರ್ಷಗಳ ನಂತರ ಬಂದಾಗ ಕೊಕ್ಕೋ ಇವತ್ತು ಸುಲಭವಾಗಿ ನಾವು ಲಾಭದಾಯಕ ಬೆಳೆ ಅಡಿಕೆಯಲ್ಲಿ ಅಂತ ಹೇಳಿ ಕಂಡುಹಿಡಿದಿರ್ತಕ್ಕಂಥದ್ದು ನಮ್ಮ ವೈಜ್ಞಾನಿಕವಾಗಿ ಕೂಡ. ತೆಂಗಿನ ಗಿಡ ಮಾತ್ರ ಹಾಕೋದು ಸ್ವಲ್ಪ ಬೇಡ ಅಂತಾರೆ, ಯಾವುದನ್ನ ಬೆಳಿಬಾರದು ಅಂತ ಬಂದಾಗ ತೆಂಗು ಮತ್ತೆ ಅಡಿಕೆಯನ್ನ ಯಾವುದೇ ಕಾರಣಕ್ಕೂ ಮಿಶ್ರ ಮಾಡಬಾರ್ದು. ಹಳೆಯ ತೋಟಗಳಲ್ಲಿ ಇದೆ, ಇದು ತಪ್ಪು ಕ್ರಮ. ಯಾಕೆ ಅಂತ ಹೇಳಿದ್ರೆ ತೆಂಗು ಮತ್ತೆ ಅಡಿಕೆ ಒಂದೇ ಕುಟುಂಬ ವರ್ಗಕ್ಕೆ ಒಂದೇ ಫ್ಯಾಮಿಲಿಗೆ ಸೇರಿರ್ತಕ್ಕಂತಹ ಬೆಳೆಗಳಾಗಿರೋದ್ರಿಂದ ಪಾಮೇಸಿ ಅಂತ ನಾವು ಕರಿತೇವೆ. ಎರಡೂ ಬೆಳೆಗಳು ಒಂದೇ ರೀತಿಯ ವಾತಾವರಣವನ್ನು ಅವು ಬಯಸೋದ್ರಿಂದ ನೀರಿಗಾಗಿ ಬೆಳಕಿಗಾಗಿ ಜೊತೆಗೆ ಬರ್ತಕ್ಕಂತಹ ರೋಗಗಳಿಗಾಗಿ ಪೈಪೋಟಿಯನ್ನು ನಡೆಸ್ತವೆ. ಜಾಗಕ್ಕಾಗೂ ಪೈಪೋಟಿ, ಜಾಗಕ್ಕಾಗಿ ಬೇರುಗಳಿಗಾಗಿ ಪೈಪೋಟಿ ನಡೆಸುವಾಗ ಒಂದೇ ಕುಟುಂಬಕ್ಕೆ ಸೇರಿದಂತಹ ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ನಾವು ಪ್ರಮುಖವಾಗಿ ಈಗ ತೆಂಗಿನ ಗಿಡ ಅದು ಜಾಸ್ತಿ ವಿಸ್ತೀರ್ಣ ಹರಡುತ್ತೆ, ಅದು ಈಗ ಅಡಿಕೆ ಗಿಡಗಳಿಗೆ ಬೆಳೀಲಿಕ್ಕೆ ಆಸ್ಪದ ಕೊಡೋದಿಲ್ಲ. ಬಹುತೇಕ ಜನ ಅಡಿಕೆ ತೋಟದ ಸುತ್ತಮುತ್ತ ಬೆಳ್ಕೊಂಡು ಹೋಗ್ಬೋದು, ಪರವಾಗಿಲ್ಲ. ಖಂಡಿತ, ತಾವು ಹೇಳಿದಾಗೆ ತೆಂಗನ್ನ ಬೆಳೆದಿದ್ದೀವಿ ಸರ್, ನಾನು ಅಡಿಕೆ ಬೆಳೆ ತೋರಿಸ್ತೀನಿ ಸರ್ ಮಂಡ್ಯದೋ ಅಥವಾ ತುಮಕೂರಿನವರು ಚಾಲೆಂಜ್ ಮಾಡಿ ಕೇಳ್ತಾರೆ ನಮಗೆ ನಿರಂತರವಾಗಿ ಇದೇ ಪ್ರಶ್ನೆಗಳೇ ನಮಗೆ ಬರುವಂಥದ್ದು. ಬೆಳೆದಿದ್ದೀವಲ್ಲ ಸರ್ ನಾವು ಅನಾದಿ ಕಾಲದಿಂದ ಬೆಳೆದಿ, ಆದರೆ ನೀವು ಬಹುಶಃ ನೋಡಿ ನೆರಳಿಗೆ ಸಿಕ್ಕಿದಂತಹ ತೆಂಗಿನ ಗಿಡ 25 ವರ್ಷ ಆದರೂ ಕೂಡ ಮೇಲಕ್ಕೆ ಹೋಗಿರ್ತದೆ, ಒಂದು ಗೊನೆ ಕೂಡ ಬಿಟ್ಟಿರೋದಿಲ್ಲ. ಕಾರಣ ಅವ್ರಿಗೆ ಗೊತ್ತಿರಲ್ಲ, ಮರ ಸತ್ತೋಗಿರೋದಿಲ್ಲ ಅದು, ಆದರೆ ಗೊನೆನೆ ಬರೋದಿಲ್ಲ, ಅದಕ್ಕೆ ಬಿಸಿಲೇ ಬಿದ್ದಿರೋದಿಲ್ಲ. ಅಥವಾ ಯಾವುದೋ ನೆರಳಿಗೆ ಸಿಕ್ತಂಥದ್ದು ಪಕ್ಕದಲ್ಲಿ ಮಾವು ಅಥವಾ ಯಾವುದೋ ಒಂದು ಬೈದೆ ಬಾರ್ಡ್ರಲ್ಲಿ ಹೇಗೆ. ಆದರೆ ಅಡಿಕೆಯ ತೋಟದ ಬಾರ್ಡರ್ನಲ್ಲಿ ಅಂಚಿನ ಬೆಳೆಯಾಗಿ ನೀವು ತೆಂಗನ್ನು ಬೆಳೀಬಹುದು. ಇನ್ನೊಂದು ನಾರಾಯಣ ಸ್ವಾಮಿ ಅವರೇ, ಈಗ ಕೆಲವು ಪ್ರದೇಶದಲ್ಲಿ ತರಕಾರಿ ಅಂತ ಹೇಳಿದ್ರಿ, ಸೊಪ್ಪಿನ ತರಕಾರಿ ಕೂಡ ಬೆಳಿಬಹುದಲ್ಲ, ಕಳೆ ನಿಯಂತ್ರಣ ಮಾಡಕ್ಕೆ ಸುಲಭ. ಸೊಪ್ಪನ್ನು ಯಾವ್ಯಾವ ತರದ ಸೊಪ್ಪು ಬೆಳಿಬಹುದು, ಮೆಂತೆ ಸೊಪ್ಪು ಬೆಳಿಬಹುದಾ ಹೇಳಿ? ಕೊತ್ತಂಬರಿ ಸೊಪ್ಪು ಬೆಳಿಬಹುದು, ಮೆಂತೆ ಸೊಪ್ಪು ಬೆಳಿಬಹುದು. ದಕ್ಷಿಣ ಕನ್ನಡದಂತ ಜಾಗದಲ್ಲಿ ನೀವು ಬಸಳೆ ಸೊಪ್ಪು, ಇವತ್ತಿನ ದಿವಸ ಮಾರುಕಟ್ಟೆನಲ್ಲಿ ಬಸಳೆನೇ ಸಿಗೋದಿಲ್ಲ. ಇವತ್ತು ಅಷ್ಟು ಪ್ರಚಲಿತದಲ್ಲಿರ್ತಕ್ಕಂತಹ ಕಬ್ಬಿಣದ ಅಂಶ ಜಾಸ್ತಿ ಇರ್ತಕ್ಕಂತಹ ಬಸಳೆ ಸೊಪ್ಪು ದಕ್ಷಿಣ ಕನ್ನಡದಲ್ಲಿ ಬೆಳೀತಾ ಇದ್ದಾರೆ. ಆದರೆ ಒಂದನ್ನು ಗಮನಿಸಬೇಕು, 1 ಎಕರೆ ಅಡಿಕೆ ಇದೆ ಅಂತ ಹೇಳಿದ ತಕ್ಷಣ ಇಡೀ 1 ಎಕರೆವರೆಗೂ ಮೆಣಸಿನಕಾಯಿ ಹಾಕೋದಲ್ಲ. ಅಲ್ಲಿ ನಾವು ಸ್ಟ್ಯಾಗರ್ಡ್ ಅಂತ ಕರಿತೇವೆ. ಒಂದು ಹಂತದಲ್ಲಿ ಟೊಮೆಟೋವರೆಗೂ ಬೆಳಿಬಹುದು ಪ್ರಾರಂಭದ ಹಂತದಲ್ಲಿ, ಆ ನಂತರದ ವರ್ಷದಲ್ಲಿ ಟೊಮೆಟೋ ಅಡಿಕೆನಲ್ಲಿ ಬೆಳೆಸೋದಿಲ್ಲ ನಾವು 8 ವರ್ಷ ಆಗಿದ್ದಾದ ಮೇಲೆ. ಆದರೆ 8 ವರ್ಷದ ನಂತರದ ಅಡಿಕೆ ತೋಟಗಳಲ್ಲಿ ಏನು ಮಾಡಬೇಕು ಆ ನಂತರ ನಾನು ಹೇಳ್ತೇನೆ ಯಾವ ಬಗ್ಗೆ. ಅದಕ್ಕೆ ಮೊದಲು ತರಕಾರಿಗಳು ತಾವು ಕೇಳಿದ್ರಿ, ಸೊಪ್ಪಿನ ತರಕಾರಿಗಳು ಕೇಳಿದ್ರಿ ತಾವು, ಕೊತ್ತಂಬರಿಯ ಸೊಪ್ಪಾಗಿರಬಹುದು, ಬಸಳೆ ಸೊಪ್ಪಾಗಿರಬಹುದು, ಇವೆಲ್ಲಗಳನ್ನು ನಾವು ಅಂತರ ಬೆಳೆಯಾಗಿ ಬೆಳಿತೇವೆ. ಏಲಕ್ಕಿ ತಾವು ಕೇಳಿದ್ರಿ, ಏಲಕ್ಕಿ ಬೆಳೆಯನ್ನು ಯಾವ ಪ್ರದೇಶದಲ್ಲಿ ಬೆಳಿಬೇಕು, ಅತಿ ಹೆಚ್ಚು ನೀರು ಇರಬೇಕಾಗ್ತದೆ, ಮಡಿಕೇರಿ ಚಿಕ್ಕಮಗಳೂರಿಲಿ ಏಲಕ್ಕಿಯನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಲವಂಗ, ಜಾಯಿಕಾಯಿ. ಇವತ್ತಿನ ದಿವಸ ದಕ್ಷಿಣ ಕನ್ನಡ, ಕೇರಳ ಮತ್ತೆ ಬಾರ್ಡರ್ಲ್ಲಿ ಉತ್ತರ ಕನ್ನಡದ ಮತ್ತೆ ಚಿಕ್ಕಮಗಳೂರಿನ ಜಾಗದ ರೈತ ಒಂದು ಎಕರೆನಲ್ಲಿ ಅವನು ಒಂದು 20-25 ಜಾಯಿಕಾಯಿ ಇದೆ ಅಂತ ಹೇಳಿದ್ರೆ, ಒಂದೊಂದು ಸರ್ತಿ ಅಡಿಕೆಗಿಂತ ಲಾಭ ಜಾಯಿಕಾಯಿ 25 ಮರದಲ್ಲಿ ಅವನು ಜಾಯಪತ್ರೆ ಮತ್ತೆ ಜಾಯಿಕಾಯಿಯಿಂದನೇ ಲಾಭ ಮಾಡಿರ್ತಕ್ಕಂಥ ರೈತರ ಒಂದು ಬೆಳೆಯಬಹುದು. ದಾಲ್ಚಿನ್ನಿ ಬೆಳಿಬಹುದು. ಅಂದ್ರೆ ಈ ಎಲ್ಲ ಸಾಂಬಾರ ಬೆಳೆಗಳನ್ನ, ಕಾಳುಮೆಣಸನ್ನು ಯಾವಾಗ ಅಡಿಕೆಗೆ ಹಬ್ಬಿಸಬೇಕು, ನಿರಂತರವಾಗಿ ಮಾರ 6-8 ವರ್ಷ ಆಗಿದೆ ಅಂತ ತಕ್ಷಣ ಬುಡದಲ್ಲಿ ನಾವು ಕಾಳುಮೆಣಸನ್ನ ಬೆಳಿಬೇಕು. ಆಗ ನಿಮ್ಗೆ ಒಮ್ಮೆಮ್ಮೆ ಅಂದ್ರೆ ಪ್ರದೇಶಕ್ಕೆ ಅನುಗುಣವಾಗಿ, ಇಲ್ಲ ತುಮಕೂರಿನ ಭಾಗದವರೆಗೂ ಮಂಡ್ಯವರೆಗೂ ಕರಾವಳಿನಲ್ಲಿ ಹೇಗೂ ಬೆಳೀತಾ ಇದ್ದಾರೆ, ಕರಾವಳಿ ಮಲೆನಾಡಲ್ಲಿ ಬೆಳೀತಾರೆ. ಅತಿ ಹೆಚ್ಚು ಅಡಿಕೆಗೆ ಹೊಂದಾಣಿಕೆ ಆಗ್ತಕ್ಕಂಥ ಪ್ರಮುಖವಾದಂತಹ ಸಾಂಬಾರ್ ಬೆಳೆಗಳಲ್ಲಿ ಕಾಳುಮೆಣಸು ಒಂದು. ಕೆಲವೊಮ್ಮೆ ಕಾಳುಮೆಣಸಿನ ಲಾಭ ಅಡಿಕೆಯನ್ನು ಕೂಡ ಮೀರಿಸಿರ್ತಕ್ಕಂಥದ್ದು ಉಂಟು. ಈ ರೀತಿ ಬೆಳೆಯ ಪದ್ಧತಿಗಳನ್ನು ಅನುಸರಿಸಬೇಕು. ಒಂದು ಕ್ರಮ ಏನಂತ ಹೇಳಿದ್ರೆ, ಎಲ್ಲ ಬೆಳೆಗಳನ್ನು ಬೆಳೆಯುವಾಗ ಪ್ರತಿಯೊಂದು ಬೆಳೆಗೆ ಶಿಫಾರಸು ಮಾಡಲ್ಪಟ್ಟಂತಹ ಪ್ರತ್ಯೇಕವಾದಂತಹ ಗೊಬ್ಬರಗಳನ್ನು ಪ್ರತ್ಯೇಕವಾಗಿ ಕೊಡಬೇಕು. ಕಾಳುಮೆಣಸಿಗೆ ಶಿಫಾರಸು ಮಾಡಲ್ಪಟ್ಟಂತಹ ಗೊಬ್ಬರವನ್ನು ಕಾಳುಮೆಣಸಿಗೆ ಸಪರೇಟ್ ಕೊಡಬೇಕು, ಅಡಿಕೆಗೆ ಮಾಡದಂತಹ ಅಡಿಕೆಗೆ ಕೊಡಬೇಕು. ಇಡೀ ಒಟ್ಟರಾಶಿಯಾಗಿ ತೋಟಕ್ಕೆ ಹಾಕಿಬಿಟ್ರೆ ಎಲ್ಲ ಬೆಳೆಗಳನ್ನು ಕಳ್ಕೊಳ್ತೀವಿ. ಅದು ವೈಜ್ಞಾನಿಕ ಪದ್ಧತಿ ಅನುಸರಿಸಬೇಕು. ಮತ್ತೆ ಅಡಿಕೆ, ಅದು ನೀವು ತರಕಾರಿ ಇದೆ, ತರಕಾರಿ ಏನ್ ರೆಕಮೆಂಡ್ ಮಾಡಿ, ಅಡಿಕೆ ಕೊಟ್ಟಿದ್ದ ಗೊಬ್ಬರನೇ ನೀವು ತರಕಾರಿಗೆ ಹಿಡಿಬಾರ್ದು, ಬೇರೆ ಬೆಳೆ ತಿನ್ನುತ್ತೆ. ಈ ಕಾರಣದಿಂದ ಆ ಸಮಯನೇ ನೀವು ಬೇರೆ ಮಾಡಬೇಕು. ಹೌದು, ಗೊಬ್ಬರವನ್ನು ಕೊಡ್ತಕ್ಕಂತಹ ಸಮಯ ಒಂದೇ ಆದ್ರೂ ಕೂಡ ಶಿಫಾರಸು ಮಾಡಲ್ಪಟ್ಟಂತ ಪ್ರಮಾಣ ಬಾಳೆಗೆ ಬೇರೆ, ಕಾಳುಮೆಣಸಿಗೆ ಬೇರೆ, ಅಡಿಕೆಗೆ ಬೇರೆ. ನಿರ್ವಹಣೆ ಸ್ವಲ್ಪ ಜಾಸ್ತಿ ಆಗ್ತದೆ. ಸಮಯ ಬೇರೆ ಬೆಳೆ ಸಿಗುತ್ತಲ್ಲ, ಸಿಗುತ್ತೆ, ಆದ್ರೆ ಸ್ವಲ್ಪ ಕ್ರಮ, ಪೋಷಕಾಂಶಗಳ ನಿರ್ವಹಣೆ ಮಾತ್ರ. ಇದು ರೋಗಗಳು ಕೀಟಗಳು ಕೂಡ ಈ ಎಲ್ಲ ಉಪ ಬೆಳೆಗಳಿಗೆ ಬರ್ತಕ್ಕಂಥದ್ದು ಬೇರೆ. ಅಡಿಕೆಗೆ ಬಂದಿದ್ದೇ ರೋಗ ಬಾಳೆಗೆ ಬರೋದಿಲ್ಲ. ಈ ಕಾರಣದಿಂದಾಗಿ ಹೊಂದಾಣಿಕೆಯ ಬೆಳೆಗಳು ಬೆಳಕಿಗೆ ಪೈಪೋಟಿ ನಡೆಸಬಾರ್ದು, ತೇವಾಂಶಕ್ಕೆ ಪೈಪೋಟಿ ನಡೆಸಬಾರ್ದು. ಅದಕ್ಕಾಗಿನೇ ನಾನು ನೀರಾವರಿ ಪದ್ಧತಿ ತುಂತುರು ಅಂತ ಹೇಳಿದೆ. ಒಂದೆರಡು ಬೆಳೆ ಇದೆ ಅಂದ್ರೆ ಡ್ರಿಪ್ ಇರಿಗೇಷನ್ ಆಗ್ತದೆ. ಮತ್ತೆ ಒಂದು ಗಮನಿಸಬೇಕು, ಅಡಿಕೆಯ ವರ್ಷದ ಯಾವುದೇ ಭಾಗದಲ್ಲಿ ಯಾವುದೇ ಸಂದರ್ಭದಲ್ಲಿ 1 ಮೀಟರ್ ಸುತ್ತಳತೆಯಲ್ಲಿ ಬುಡದಲ್ಲಿ ಯಾವುದೇ ಕಾರಣಕ್ಕೂ ನೀವು ಕಳೆಗಳು ಬಾರದಂತೆ ಎಚ್ಚರ ವಹಿಸಿಬಿಟ್ರೆ ಅದಕ್ಕೆ ಹಾಕದಂತ ಎಲ್ಲ ಗೊಬ್ಬರಗಳು ಅಡಿಕೆ ಮರಕ್ಕೆ ಸಿಗುತ್ತೆ. ಕಾಳುಮೆಣಸಿಗೆ ಶಿಫಾರಸು ಮಾಡಲ್ಪಟ್ಟಂತಹ ಗೊಬ್ಬರ ಕಾಳುಮೆಣಸಿಗೆ ಸಪರೇಟ್ ಹಾಕಿದಾಗ ನೀವು ಅಡಿಕೆ ಮತ್ತೆ ಕಾಳುಮೆಣಸಿನಲ್ಲಿ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ಳಿಕ್ಕೆ ಅವಕಾಶಗಳು ಇದೆ. ಅದೇ ರೀತಿ ಬಾಳೆ, ಬಾಳೆ ಹೇಗಿದ್ರು ಸಾಲಿನ ಮಧ್ಯೆ ಬೆಳೆದಿರ್ತೀರಿ, ಬಾಳೆಗೆ ಶಿಫಾರಸು ಮಾಡಲ್ಪಟ್ಟಂತಹ ಗೊಬ್ಬರ ಬೇರೆ ಇದೆ. ಆ ಶಿಫಾರಸು ಮಾಡಲ್ಪಟ್ಟಂತಹ ಗೊಬ್ಬರಗಳನ್ನು ಹಾಕೋದಾದ್ರೆ ಒಳ್ಳೆ. ಇನ್ನು ರೋಗ ರುಜಿನಗಳು, ಅಡಿಕೆಯಲ್ಲಿ ವ್ಯವಸ್ಥಿತವಾದಂತಹ ನಿರ್ವಹಣೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಸುಳಿ ಕೊಳೆ ರೋಗ ಸಾಮಾನ್ಯವಾಗಿ ಬರ್ತದೆ. ಅದಕ್ಕಾಗಿ ಬೋರ್ಡೋ ದ್ರಾವಣ ಅದನ್ನ ನಾವು ಹೇಳ್ಕೊಡ್ತೀವಿ, ಅದನ್ನ ಮಾಡಬಹುದು. ಏನು ಕಜ್ಜಿ ಕೀಟಗಳು ಬರ್ತದೆ, ಮತ್ತೆ ತಿರಿ ತಿಗಣೆ ಬರ್ತದೆ. ಸಾಮಾನ್ಯವಾಗಿ ಕಾರ್ಬರಿಲ್ 1.5 ಮಿಲಿಯಿಂದ 2 ಮಿಲಿ ಕಾರ್ಬರಿಲ್ ಆಗ್ತಕ್ಕಂಥದ್ದು ಇವೆಲ್ಲ. ಅಣಬೆ ರೋಗ ಸಾಮಾನ್ಯವಾಗಿ ಹಳದಿ ರೋಗ ಮತ್ತೆ ಅಣಬೆ ರೋಗ ಈ ಕರಾವಳಿ ಮತ್ತೆ ಅರೆ ಮಲೆನಾಡು ಪ್ರದೇಶದಲ್ಲಿ ಬರ್ತದೆ. ಅದಕ್ಕೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಕೆಲಿಕ್ಸಿನ್ ಇತ್ಯಾದಿಗಳನ್ನು ಬಳಸೋದ್ರಿಂದ ನಾವು ಪ್ರಧಾನವಾದಂತಹ ಈ ಅಡಿಕೆಯ ಲಾಭದ ಜೊತೆಗೆ ಉಪ ಬೆಳೆಗಳಲ್ಲೂ ಕೂಡ ಬೆಳ್ಕೊಂಡು ಲಾಭ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ತುಂಬಾ ಸಂತೋಷ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಅಡಿಕೆ ಆಧಾರಿತ ವೈಜ್ಞಾನಿಕ ಬೆಳೆ ಪದ್ಧತಿ ಈ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ. ನಮ್ಮ ರೈತರಿಗೂ ಕೂಡ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅನ್ಕೊಳ್ಳೋಣ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾರಾಯಣ ಸ್ವಾಮಿ ಅವರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರ ಮೊಬೈಲ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 9480293455. ನಾರಾಯಣ ಸ್ವಾಮಿ ಅವರೇ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಂದೆ ಸ್ವಾಮಿಗೆ ಶರಣ ತಾನು ತಂದನು ತಂದೆ ಸ್ವಾಮಿಗೆ ಶರಣ ತಂದನು ತಾನಾನ ತಂದನು ತಾನಾನ ತಾನು ತಾನ ನಾಗಾಲು ಕಬ್ಬಿಣದ ಗುಂಡುಗಳು ತಲುಪುತ್ತಾ ಬಿದ್ದಂಗೆ ನೊಗ್ಗು ನುರಿಯಾಗಾಲು ನೆಲೆ ಹಕ್ಕಿ ನೆಲೆಗಳ ತಿಗಣಿತ ಬಿಟ್ಟನುಂಡು ಸುದ್ದು ಸೋಳೆ ಕೆರೆಯ ಮುದ್ದು ಗಣೇಶನ ಪಾದಕ್ಕೆ ಶರಣ ತಾನು ತಾನು ತಂದೆ ಸ್ವಾಮಿಗೆ ಶರಣ ಪುತ್ರ ಕೌಶಲ್ಯ ಮಗನೇತ್ರ ಕಾಗೆಯೋ ಬೆನ್ನತ್ತಿ ಅರಮನೆಯ ಸುತ್ತಿಳಿದು ಜನಕರ ಜನಕರಸಿ ಆಗಲೋ ಲಯ ಬರೆಸಿ ಮರಿವಾದ ಹೆಣ್ಣ ಅಗಲ ಪೂಜೆಗೆ ತಂದಾರಣ್ಣ ಅಣ್ಣನಾಗ್ದೆ ಮೀರಿ 14 ವರ್ಷ ಆಯ್ತು ಏನೆಂದೋ ಬರೆದಿದ್ದ ಕಮಲಾಕ್ಷ ಬ್ರಹ್ಮ ತಾನು ತಾನು ತಂದೆ ಸ್ವಾಮಿಗೆ ಶರಣ ತಂದನೋ ತಾನ ತಂದನೋ ತಾನ ತಾನು ತಂದನು ತಂದೆ ನೀನಾನ ತಂದನೋ ತಾನ ತಾನು ತಂದನು ತಂದೆ ಸ್ವಾಮಿಗೆ ಶರಣ ಆದವಯ್ಯಾಗಲು ಆದವಯ್ಯಾಗಲು ನಾರಿಯರ ಬಸವಣ್ಣ ಓರೋರು ಮುಂದಲ್ಲ ಉತಪತಿ ನಾಗಲು ಕಬ್ಬಿಣದ ಕೊಂಡುಗಳು ತಗಲುತ್ತಾ ಬಿದ್ದಂಗೆ ನಗ್ಗು ನುರಿಯಾಗ ನೆಲೆ ಹೆಕ್ಕಿ ನೆಲೆಗಡಲೆ ತಿಗಣಿ ತಂಬಿಟನುಂಡು ಸುದು ಕೋಳೆ ಕೆರೆಯ ಮುದ್ದು ಗಣೇಶನ ಪಾದಕ್ಕೆ ಶರಣ ತಂದನೋ ತಾನ ತಂದನೋ ತಾನ ತಾನು ತಂದನು ತಂದೆ ನೀನಾನ ತಂದನೋ ತಾನ ಈ ತಾನು ತಂದನು ತಂದೆ ಸ್ವಾಮಿಯೇ ಶರಣ ಕೋಳಿ ಕೂಗಾಲು ಮುಂಗೋಳಿ ಕೂಗಾಲು ಮೂಡಿ ಕೆಂಪೇರಾಲು ಜವಗೋಳಿ ಕೂಗಾಲು ಜನರೆಲ್ಲ ಹೇಳಾಲು ಎದೆ ಮೇಗಲಲಿ ಎದ್ದು ಪೂಜಾಗಾಲು ಗಿಡದ ಮೇಗಲ ಪುಷ್ಪ ಪಳಪಳನೆ ಉದುರು ಇದ್ದು ರಾಮಪ್ಪನ ಶಿಖರದ ಮೇಲಿರು ಮುದ್ದು ಮೂಕದ ಗೊಂಬೆ ಮುಖ ತೋರೋ ದೊರೆಯ ತಾನು ತಾನು ತಂದೆ ಸ್ವಾಮಿಗೆ ಶರಣ ಶಿವನೇತ್ರ ಮಗನೇತ್ರ ಶಿವನೇತ್ರ ಮಗನೇತ್ರ ಶಿವನವರ ವರ ಪುತ್ರ ಕೌಶಲ್ಯ ಮಗನೇತ್ರ ಹಾಗೆಯೋ ಬೆನ್ನತ್ತಿ ಅರಮನೆಯ ಸುತ್ತಿಡ ಜನಕರ ಜನಕರಿಸಿ ಹಾಗಲೋ ಲೇಬರಿಸಿ ಮದುವೆಯಾದ ಹೆಣ್ಣ ಅಗಲ ಪೂಜೆಗೆ ತಂದಾರಣ್ಣ ಅಣ್ಣನಾಗೆ ಮೀರಿ 14 ವರ್ಷ ಆಯ್ತು ಏನೆಂದೋ ಬರೆದಿದ್ದೋ ಕಮಲಾಕ್ಷ ಬ್ರಹ್ಮ ತಂದನೋ ತಾನ ತಂದನೋ ತಾನ ತಾನು ತಂದನು ತಂದೆ ನೀನಾನ ತಂದನೋ ತಾನ ಈ ತಾನು ತಂದನು ತಂದೆ ಸ್ವಾಮಿಗೆ ಶರಣ ಏನ ದೇವ ವಿಜ್ಞಾನ ಗಣದೇವ ಸ್ವಾಮಿ ಧ್ಯಾನ ಮಾಡಿ ನಂದವಯ್ಯ ಗಣದೇವ ಗಣದೇವ ನಮ್ಗೆ ವಿದ್ಯಾವ ಕಲಿಸಯ್ಯ ಗಣದೇವ ಸಿದ್ದು ಗಣದೇವ ನಿಮಗೆ ವಿದ್ಯಾವ ಕಲಿಸಯ್ಯ ಗಣದೇವ ಇಪ್ಪತ್ತೊಂದು ಕರ್ಜಿಕಾಯಿ ಅಯ್ಯ ಇಪ್ಪತ್ತೊಂದು ಕರ್ಜಿಕಾಯಿ ಅಯ್ಯ ಕೊನೆಯ ಮುರ್ದ ಬಾಳೆಹಣ್ಣು ಅಯ್ಯ ಕೊನೆಯ ಮುರ್ದ ಬಾಳೆಹಣ್ಣು ಅಯ್ಯ ವಾಡುಗಾಯಿ ಹೀಡುಗಾಯಿ ಅಯ್ಯ ವಾಡುಗಾಯಿ ಹೀಡುಗಾಯಿ ಅಯ್ಯ ವಡದ ತೆಂಗಿನಕಾಯಿ ಅಯ್ಯ ವಡದ ತೆಂಗಿನಕಾಯಿ ಶರಣು ಶರಣು ಅಯ್ಯ ಗಣದೇವ ಅಯ್ಯ ನಿಮ್ಮ ಪೂಜೆಗೆ ನಾವು ಅಯ್ಯ ತಪ್ಪಾದೆ ಬರುತ್ತೀವಿ ಅಯ್ಯ ತಪ್ಪಾದೆ ಬರ್ತೀಯ ಅಯ್ಯ ಒಪ್ಪಿಸಿಕೊಳ್ಳಯ್ಯ ಶರಣು ಶರಣು ಅಯ್ಯ ಅಯ್ಯ ಶರಣು ಶಂಭೋಲಿಂಗ ಶರಣು ಶರಣು ಅಯ್ಯ ಗಣದೇವ ನಮ್ಮ ಕರುಣದಿ ಲಾಲಿಕಾಯ ಗಣದೇವ ಅಯ್ಯ ಗಣ್ಯ ಮುರ್ದ ಬಾಳೆಹಣ್ಣು ಅಯ್ಯ ಗಣ್ಯ ಮುರ್ದ ಬಾಳೆಹಣ್ಣು ಅಯ್ಯ ವಾಡುಗಾಯಿ ಹೀಡುಗಾಯಿ ಅಯ್ಯ ವಾಡುಗಾಯಿ ತೆಂಗಿನಕಾಯಿ ಅಯ್ಯ ನಿಮ್ಮ ಪೂಜೆಗೆ ನಾವು ಅಯ್ಯ ತಪ್ಪಾಗೆ ಬರುತ್ತೀವಿ ಅಯ್ಯ ಒಪ್ಪಿಸಿಕೊಳ್ಳಯ್ಯ ಅಯ್ಯ ಶರಣು ಶರಣು ಅಯ್ಯ ಗಣದೇವ ನಮ್ಮ ಕರುಣಾದಿ ಲಾಲಿಕಾಯ ಗಣದೇವ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಬಾಲ ಗೋಪಾಲ ನಿನ್ ಮಗ್ಲೋಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿನ್ ಮಗ್ಲೋಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಬಾಲ ಗೋಪಾಲ ನಿನ್ ಮಗ್ಲೋಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿನ್ ಮಗ್ಲೋಲ ನೆನೆ ಗೋಪಮ್ಮ ನಾರಾಯಣ ಬಾರೋ ನಾರಿ ಕಂದಯ್ಯ ಬಾರೋ ನರಲೋಕದೊಳಗೆ ನರಲೋಕದೊಳಗೆ ನಾರಾಯಣನೆಂದು ನಾರಾಯಣನೆಂದು ಬಾಲ ಗೋಪಾಲ ನಿಮ್ಮ ಗೋಲ ನೆನ್ನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮ ಗೋಲ ನೆನ್ನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಸೀಗೆ ಗಿಡದಡಿಯ ಸಿಗಂದು ಕಲ್ಲು ವಾರೀರ ಜುಡವ ಭಾಗೀರ ಜುಡವ ಸೌರನ್ನಿ ಹೋಗೋ ಸೌರನ್ನಿ ಹೋಗೋ ಬಾಲ ಗೋಪಾಲ ನಿನ್ ಮಗ್ಲಲ್ಲ ನಿನ್ನೆ ಗೋಪಮ್ಮ